ಏನೇನು ಯಾವ ತರದ ಎಲ್ಲ ಹುಳುಗಳ ಕಾಟ ಮತ್ತೆ ಬೇರೆ ರೋಗ ರುಜಿನ ಈ ಮೆಣಸಿಗೆ ತಗುಲುತ್ತೆ ಸರ್? ಚೊಟ್ಟರು ರೋಗ ಅಂತ ಬರ್ತದೆ, ಎಲೆ ಎಲ್ಲ ಮುದುರು ಮುದುರ್ಕೊಂಡು ಚೊಟ್ಟರು ರೋಗ ತರ ಅಂತ ಬರ್ತದೆ. ಅದಕ್ಕೆ ಸಾವಯವ ಪದ್ಧತಿನೇ ಮಾಡ್ತೀವಿ ಸರ್, ಮೊಟ್ಟೆ ಒಳ್ಳೆಣ್ಣೆ ಮತ್ತೆ ಮಜ್ಜಿಗೆ ಇಂಥ ಔಷಧಿನ ಸಿಂಪರಣೆ ಮಾಡ್ತೀವಿ. ಅದರಿಂದ ರೋಗ ಕಂಟ್ರೋಲ್ ಆಗುತ್ತೆ ಸರ್. ಮತ್ತೆ ಅತಿಯಾಗಿ ಹುಳುಗಳು ಬಂದಾಗ ಒಂದು ಯಾವ್ದಾದ್ರು ಒಂದು ಡಯೋಮೆಟಿಕ್ಸ್ ಅಂದ್ಬಿಟ್ಟು ಒಂದು ಔಷಧಿ ಇದೆ ಸರ್, ಅದನ್ನ ಸಿಂಪರಣೆ ಮಾಡ್ತೀವಿ. ಮತ್ತೆ ಟೊಮೆಟೊ ಬೆಳೆಯಲು ಕೂಡ ನೀವು ಉತ್ತಮವಾದ ಇಳುವರಿಯನ್ನು ಪಡಿತೀನಿ ಅಂತ ಹೇಳ್ತಾ ಇದ್ರೆ, ಎಷ್ಟು ಎಕರೆಗೆ ನೀವು ಟೊಮೆಟೊನ ಹಾಕೊಳ್ತೀರಿ? ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕ್ತೀವಿ ಸರ್. ಜಾಸ್ತಿ ಹಾಕಕ್ ಹೋಗಲ್ವಾ? ಖರ್ಚು ಜಾಸ್ತಿ ಇದೆ ಸರ್, ಅದು ಒಳ್ಳೆ ಉತ್ತಮವಾದ ಬೆಲೆ ಸಿಗುತ್ತೆ, ಅದಕ್ಕೆ ಸರ್ ಖರ್ಚು ಜಾಸ್ತಿ ಇರ್ತದೆ ಸರ್. ದಾರ ಕಟ್ಟಬೇಕು, ಕಂಬ ನೆಡಬೇಕು, ಮತ್ತೆ ನೆಲ ತಾಗದಂಗೆ ಇದು ಮಾಡಬೇಕು, ಕಳೆ ಬರದಂಗೆ ಪ್ಲಾಸ್ಟಿಕ್ ಒದಕೆಯನ್ನು ಒದಿಸ್ಬೇಕು, ಔಷಧಿಗಳನ್ನ ಸಿಂಪರಣೆ ಮಾಡಬೇಕು, ಸಾವಯವ ರೀತಿಯಲ್ಲಿ ಮಾಡಬೇಕು. ಮತ್ತೆ ಅತಿಯಾಗಿ ಬೇವಿನಿಂಡಿ ಔಷಧಿಲಿ ಹೋಗ್ಲಿಲ್ಲ ಅಂದ ಕಾಲಕ್ಕೆ ಅಂಗಡಿಯಿಂದ ತಂದು ಔಷಧಿ ಹೊಡಿತೀವಿ ಸರ್. ನೀವು ಎಲ್ಲ ಕಡೆಯಲ್ಲೂ ಕೂಡ ಸಾವಯವದ ಕೋಗು ಇದೆ ಅಂದ್ರೆ ರಸಗೊಬ್ಬರವನ್ನ ಸ್ವಲ್ಪವೂ ಬಳಸಬಾರ್ದು, ಇದು ಕೇವಲ ಆರೋಗ್ಯದ ಮೇಲೆ ಪರಿಣಾಮ ಮಾತ್ರ ಅಲ್ಲ, ಈ ರಸಗೊಬ್ಬರದ ಮೇಲೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಗೊಬ್ಬರವನ್ನ ನಮ್ಮ ಮನೆಯಲ್ಲೇ ತಯಾರಿಸ್ಕೊಂಡು ನಾವು ಆ ಗೊಬ್ಬರದಿಂದಲೇ ಬೆಳೆಗಳನ್ನ ಬೆಳಿಬೇಕು ಅಂತ, ಈ ರೀತಿಯಾದ ಸಾವಯವದ ಗೊಬ್ಬರದ ತಯಾರಿಕೆ ಆಗ್ಬೋದು, ಕಾಂಪೋಸ್ಟ್ ಮಾಡೋದಾಗ್ಬೋದು, ನೀವು ಯಾವುದು ಮನೆಗಳಲ್ಲಿ ಪ್ರಯತ್ನ ಮಾಡಿಲ್ವಾ? ಸರ್ ಇನ್ನೂ ಮಾಡಿಲ್ಲ, ಅದನ್ನ ಮಾಡಬೇಕು ಅಂತ ಭಾಳ ಆಸೆ ಇದೆ ಸರ್. ಏಕೆ ಅಂತಂದ್ರೆ ಒಂದು ಹೈನುಗಾರಿಕೆ ಮಾಡಿ ಒಂದು ಮೂರ್ನಾಲ್ಕು ಎತ್ತುಗಳನ್ನ ತಗೊಂಡು ನಮ್ಮ ಅದರಿಂದ ಸಗಣಿ ನಮ್ಮ ಇದು ಎರೆಹುಳಿನ ಗೊಬ್ಬರ ನಮ್ಮ ಬೆಳೆಗೆ ಹಾಕಾಗ ಭೂಮಿ ಫಲವತ್ತತೆಯೂ ಹೆಚ್ಚಿಗೆ ಆಗುತ್ತೆ, ಮತ್ತೆ ಹೈನುಗಾರಿಕೆನೂ ನಮಗೆ ಸಮೃದ್ಧಿಯಾಗಿರುತ್ತೆ ಅಂತ ಒಂದು ಆಶಾಭಾವನೆ ಇದೆ ಸರ್. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡಬೇಕು ಅಂತ ಇದ್ದೀನಿ ಸರ್. ಸತ್ಯಮೂರ್ತಿ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಒಳ್ಳೆ ಸೋನೆ ಮಳೆ ಬರ್ತಾ ಇದೆ ನೀವು ಈ ಪ್ರದೇಶದಲ್ಲಿ ವಾತಾವರಣದಲ್ಲಿ. ಸೋನೆ ಮಳೆ ಸದ್ದಿನೊಂದಿಗೆ ನಿಮ್ಮ ಹಾಡನ್ನು ಕೇಳಬೇಕು ಅಂತ ಆಸೆ. ತಂದನ್ನ ತಾನಾನ ಕೇಳು ಕೇಳು ನನ್ನ ಕಂದ ಉತ್ನಳ್ಳಿ ಮಾರಮ್ಮ, ನಿನ್ನ ಬಾಬುನಾದ ನಂಜುಂಡೇಶ್ವರನು ಹೋದ ಮೂರು ತಿಂಗಳಿಂದ ನನ್ನ ಬಟ್ಟೆ ಬಟ್ಟೆಗೆ ಸ್ವಲ್ಪ ನೀರು ಹಿಡಿತಲ್ಲವಲ್ವ, ಆ ತಲೆಯಲ್ಲಿ ನೆರಬಂದಿರೋಂಥ ಮುದಿನ ಸೌತಿಗಳು ಕೂತಿದನಲ್ಲ, ಅವನ್ ಗಾವಾದ್ರೂ ಕಚ್ಚಾ ಬರದ ಚೇಳಾದ್ರೂ ಕುಕ್ಕ ಬರದ ಹೊಟ್ಟೆಯ ನೋವು ಬಂದು ಹಟ್ಟಿಯ ಗಿಡಿಯ ಬರದ ನಾಲ್ಕಾರು ಜಾರ ಬಂದು ನರಳಾಡಿ ಸಾಯ ಬರದ ಒಟ್ನಲ್ಲ ತೊಡಿಯಲಿಲ್ಲ ಬರಲಿಲ್ಲ ತಂಗ್ಯಮ್ಮ ತಂದನ್ನ ತಾನಾನ ಉತ್ತಳ್ಳಿ ಮಾರಮ್ಮನವರು ತನ್ನ ಅಕ್ಕನ ಕರೆದು ಏನಂತ ಕೇಳ್ತಾ ಇದ್ದಾನಂದೆ, ನೋಡವ್ವ ತಂಗಿ, ನಿನ್ನ ಬಾಬುನಾದ ನಂಜುಂಡೇಶ್ವರನು ಹೋದ ಮೂರು ತಿಂಗಳಿಂದ ನನ್ನ ಹೊಟ್ಟೆ ಬಟ್ಟಿಗೆ ಸ್ವಲ್ಪ ನೀಡಿತಲ್ಲ, ಅಂಥದ್ರಲ್ಲಿ ಆ ಮುದಿ ನನ್ನ ಸೌತಿಗೆ ಹೊಲ್ಕೊಂಡು ಕೂತಿದ್ದಾನೆ, ಅವನ್ನ ಹೋಗಿ ಕರ್ಕೊಂಡು ಬಾರವ ಅಂದ್ಬಿಟ್ಟು ತನ್ನ ತಂಗಿಗೆ ಹೇಳ್ತಾಳೆ. ತಂಗಿ ತನ್ನ ಬಾವನ್ನ ಕರೆಯೋದು, ಬಾವಾ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳದೆ ಪ್ರೀತಿಯುಳ್ಳರ ಸಿಂಹ ತನ್ನಾಡು ಎದ್ದು ಬೀದಿಗೆ ಬಾರೋ ಮುದ್ದುಳ ಮುಖವ ತೋರೋ ಅಂದಕ್ಕೆ ಎದ್ದು ಬಾರೋ ಚಂದಕ್ಕೆ ಎದ್ದು ಬಾರೋ ಪಚ್ಚೆಯ ತನೆಗಳು ನೀನೆ ಮೆಚ್ಚಿ ಮುಡಿಯೋಳು ನಾನೇ ಉನ್ನಾಳ ದಾಳ ದರ್ಜೆ ತಂದನ್ನ ತಾನಾನ ತಂದನಾನ ತಾನಾನೋ ಉತ್ತಳ್ಳಿ ಮಾರಮ್ಮನವರು ಕರೆಯೋದು ಮೂರು ಮಾತುಕಾಗಿ, ಕೂಗೋದು ಮೂರು ಮಾತು ಕೂಗಿ, ತನ್ನ ಭಾವನಾದ ನಿಂಡೇಶ್ವರನು ಹಿಂತಿರುಗಿದ ಬಂದ್ಕಂಡು ಹಿಂತಿರುಗಿ ಬರುವಳ್ಳಲ್ಲೋ ರಂಬೆ ಬುತ್ತನಳ್ಳಿ ಮಾರಿ ತಂದನ ತಾನಾನ ತಂದನಾನ ತಾನಾನೋ ಸತ್ಯಮೂರ್ತಿ ಅವರ ನೋಡಿ, ಇದು ಪ್ರತಿಭೆಗಳು ಎಲ್ಲೆಲ್ಲಿ ಇರ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಷ್ಟೋ ಜನ ಈ ರೀತಿಯ ಪ್ರತಿಭೆಗಳು ಎಲೆಮರೆಕಾಯಿಗಳಾಗಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇರ್ತಾರೆ ಅಂತ ಹೇಳ್ಬೋದು. ತಮ್ಮ ಕುಟುಂಬ ಪರಿಸರದ ಹಿನ್ನೆಲೆಯಲ್ಲಿ ಆ ಪ್ರತಿಭೆಗಳು ಎಷ್ಟೋ ಬಾರಿ ಹೊರಗೆ ಬರೋದಕ್ಕಾಗ್ತಾನೆ, ಸಸಿಯಲ್ಲೇ ಚಿವುಟಿದ ಹಾಗೆ ಆಗಿರುತ್ತೆ. ಆದರೂ ಕೂಡ ನಿಮಗೆ ಈ ನಿಮ್ಮ ಸುತ್ತಮುತ್ತ ಒಳ್ಳೆ ಪ್ರಶಂಸೆ ದೊರೀತಾ ಇದೆ ನಿಮ್ಮ ಹಾಡಿಗೆ,